ಮತ್ತೆ ನನಗೆ ಬೇಕಾದ ಹಾಗೆ ಮೆಚ್ಯೂರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕುಗಳಗ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಈ ನಮ್ಮ ಜೊತೆಗೆ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಶಸ್ತ್ರ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಭಗವಂತಪ್ಪ ಅವರ ಅವರನ್ನು ಮಾತಾಡಿಸಿ, ಈ ಜಾನುವಾರುಗಳು ನಮ್ಮ ರೈತರ ಸುತ್ತಮುತ್ತಲು ಏನಿರ್ತಾವ, ಅವ್ರ ಜೀವನದೊಳಗೆ ಹಾಸುಹೊಕ್ಕಾಗ್ಯಾವ, ಅವುಗಳ ಕೊಂಬಿಗೆ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಆಗ್ತಿರ್ತಾವ, ಅಂದ್ರೆ ಯಾವ್ಯಾವ ಸಮಸ್ಯೆಗಳಾಗ್ತಾವ, ಯಾವ್ಯಾವ ತೊಂದರೆಗಳಾಗ್ತಾವ, ಅವುಗಳ ಲಕ್ಷಣ ಏನಿರ್ತದ, ಅವುಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಭಗವಂತಪ್ಪ. ನಮಸ್ಕಾರ ಸರ್. ಸರ್, ಈಗ ಜಾನುವಾರುಗಳೇನು ಕೊಂಬ್ ಇರ್ತಾವ, ಎಮ್ಮಿರ್ಲಿ, ಆಕಳಿರ್ಲಿ, ಕುರಿ ಇರ್ಲಿ, ಎಲ್ಲದಕ್ಕೇನು ಕೊಂಬು ಬರ್ತಾವ. ಈ ಕೊಂಬು ನಾವು ನೋಡಿದ್ವಿ ಅಂದ್ರೆ ಬಹಳ ಗಟ್ಟಿ ಇರ್ತಾವ ಸರ್. ಅಪ್ಪಿ ತಪ್ಪಿ ಏನಾದ್ರೂ ನಮ್ ಬಡಿದು ಹೊಡೆದು ಅಂತಂದ್ರೆ ನಾವು ಬಹಳ ಪೆಟ್ಟಿರ್ತೀವಿ. ಇಂತ ಗಟ್ಟಿರೋಂತ ಕೊಂಬಿಗೂ ಹೆಂಗ್ ಸಮಸ್ಯೆಗಳಾಗ್ತಾವಂತ? ಸಮಸ್ಯೆಗಳು ಆಗುವುದು ಸಹಜ ಸರ್. ಪ್ರತಿಯೊಂದು ಪ್ರಾಣಿಗಳಿಗೂ ಸಮಸ್ಯೆ ಕಾರಣಗಳು ಇದ್ದೇ ಇರ್ತವೆ. ಈ ಸಮಸ್ಯೆ ಯಾವ ರೀತಿ ಬರ್ತಾವ ಅಂತಂದ್ರೆ, ಕೊಂಬಿನ ರಚನೆ ಮೊದಲು ನಾವು ತಿಳ್ಕೋಬೇಕು. ಕೊಂಬಿನ ರಚನೆ ಹೆಂಗಿರ್ತದ ಅಂತಂದ್ರೆ, ಹೊರಗಡೆ ಗಟ್ಟಿಯಾದಂತ ಪದರು ಇರುತ್ತೆ ಅಥವಾ ಕವಚ ಇರುತ್ತೆ, ಅದ್ರ ಒಳಗಡೆ ಒಂದು ಮಾಂಸದ ತುಂಡು ಇರುತ್ತೆ, ಹಸಿ ಇರ್ತದೆ ಸರ್. ಸೊ ಅದು ಈ ನಮ್ದು ತಲೆಯಲ್ಲಿ ಏನು ಬುರುಡೆ ಇರ್ತದಲ್ಲ ಸರ್, ಆ ಬುರುಡೆಲಿಂದ ಅಟ್ಯಾಚ್ ಆಗಿ ಬಂದಿರುತ್ತೆ, ಹೊರಗೆ ಬಂದಿರುತ್ತೆ. ಸೊ ಅದು ಬುರುಡೆ ಅಲ್ಲಿಗೆ ಮುಗಿದೋಗುತ್ತೆ, ಬೇಸ್ ಹತ್ರನೇ ಬುಡದಲ್ಲಿನೇ ಅದು ಮುಗಿದೋಗುತ್ತೆ ಎಲುಬು. ಸೊ ಅಲ್ಲಿ ಮೇಲ್ಗಡೆ ಅದು ಹೊರಕವಚ ಆಗಿ ಉಗುರಿನ ಹಾಗೆ ಅದು ಹೊರಕವಚ ಆಗಿ ಬೆಳೆಯುತ್ತೆ, ಒಳಗಡೆ ಮಾಂಸದ ತುಂಡು ಇರುತ್ತೆ ಸರ್. ಇಡೀ ಕೊಂಬಿನ ಮುಖಾಂತರ ಒಳಗಿನ ಒಂದು ಮಾಂಸ ಇದ್ದೇ ಇರುತ್ತೆ ಸರ್. ಅದು ಎಲ್ಲಿವರೆಗೆ ಅಂತಂದ್ರೆ, ಮೇಲ್ಗಡೆ ತುದಿ ಹೋಗೋವರೆಗೆ, ಮೇಲ್ಗಡೆ ಲಾಸ್ಟ್ 1 inch ಅಥವಾ 2 inch ಪೂರ್ತಿ ಗಟ್ಟಿಯಾಗಿರುತ್ತೆ, ಅಲ್ಲಿಂದ ತನಕ ಅಷ್ಟೇ ಇರುತ್ತೆ ಮಾಂಸ, ಫುಲ್ ತುದಿಗೆ ಹೋಗೋದಿಲ್ಲ. ಮುಂದೆ ಪೂರ ತುದಿಗೆ ಹೋಗೋದಿಲ್ಲ ಸರ್, ಕೆಳಗಡೆ 1 inch 2 inch ಗ್ಯಾಪ್ ಇರುತ್ತೆ, ಅಲ್ಲಿ ಪೂರ ಗಟ್ಟಿಯಾಗಿರುತ್ತೆ ಕೊಂಬು. ಸೊ ಹಾಗಾದ್ರೆ ಈ ಜಾನುವಾರುಗಳಿಗೆ ಕೊಂಬುಗಳು ಯಾಕೆ ಕೊಟ್ರ, ಅವಕ್ಕೆ ಏನ್ ಅನುಕೂಲ ಆಗ್ತದ್ರಿ ಸರ್? ಕೊಂಬುಗಳು ಆಕ್ಚುಲಿ ನೋಡಬೇಕಾದ್ರೆ ಜಾನುವಾರುಗಳು ನೀವು ನೋಡಿದ ತಕ್ಷಣ ಕೊಂಬು ಇದ್ರೆ ಅದಕ್ಕೊಂದು ಸುಂದರತೆ ಇದೆ, ಚಂದ ಇದೆ, ಜನರು ಅದನ್ನ ಲೈಕ್ ಮಾಡ್ತಾರೆ ಸರ್. ಮತ್ತೆ ಅದರ ರಕ್ಷಣೆಯಾಗಿನೂ ಅವು ಉಪಯೋಗ, ಸಂರಕ್ಷಣೆಗೆ ತಮ್ಮ ತಾವೀಗ ಅಟ್ಯಾಕ್ ಮಾಡಕ್ ಬಂದ್ರೆ ರಕ್ಷಣೆಗಾಗೂ ಅದನ್ನ ಉಪಯೋಗ ಮಾಡ್ಕೊಂತಾರ. ಆಮೇಲೆ ನೀವು ಅದನ್ನ ಪಳವಳಿಕೆ ಮಾಡಿ ಅದನ್ನ ತಮ್ಮಲ್ಲಿ ಇಟ್ಕೋಬೇಕಂತಂದ್ರು ಅದನ್ನ ರಕ್ಷಣೆಗಾಗಿ ಅದನ್ನ ಯೂಸ್ ಮಾಡ್ಕೊಂತಾರ ಸರ್ ಜನ. ಸೊ ಹಿಂಗಾಗಿ ಅದ್ರ ಕೊಂಬಿನ ಅವಕ್ಕೂ ಅವಶ್ಯಕತೆ ಇದೆ, ಬಟ್ ಜೀವನ ನಡೆಸಕ್ಕೆ ಅವಶ್ಯಕತೆ ಇಲ್ಲ. ಹೌದಲ್ರಿ, ಅಂದ್ರೆ ಕೊಂಬ್ ಇರ್ಲಾರ್ದೇನು ಬದುಕಬಹುದು ಸರ್, ಬದುಕಬಹುದು. ಇನ್ನೊಂದು ಭಗವಂತಪ್ಪ, ನಾವು ಎಮ್ಮಿ ಒಳಗೆ ನೋಡ್ತೀವಿ ಈ ಉದ್ದ ಕೊಂಬ್ ಇರ್ತಾವ ಬಹಳ, ಕೆಲವೊಂದ್ಸಲ ರೈತರು ಅವನ್ನ ಕಟ್ ಮಾಡಿಸ್ತಿರ್ತಾರೆ, ಮತ್ತೆ ಒಳಗ್ ಹಸಿ ಇರ್ತದ ಅಂತಂದ್ರೆ ಕಟ್ ಮಾಡಿದ್ರೆ ಮತ್ತೆ ಅವ್ಗ ಬ್ಯಾನ್ ಆಗುದಿಲ್ಲ ಸರ್? ಅದೇ ಸರ್, ಈಗ ಪ್ರತಿಯೊಂದು ಪ್ರಾಣಿಗೆ, ಎಮ್ಮೆ, ಆಕಳು, ಎತ್ತು, ಹೋರಿ, ಕುರಿ, ಆಡು, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಗಾತ್ರ, ಬೇರೆ ಬೇರೆ ವಿಧಾನದಲ್ಲಿ ಬೆಳೀತಾವ ಸರ್. ಸೊ ಸಣ್ಣದ ಇದ್ದ ಹಿಡಿದು ದೊಡ್ಡ 3 ವರ್ಷ ಅಡಲ್ಟ್ ಏಜ್ ವರೆಗೆ, ಅಂದ್ರೆ ವಯಸ್ಕರ ಬರತಕ್ಕಂತ ಟೈಮ್ಗೆ ಫುಲ್ ಬೆಳೀತಾವ. ಸಾಮಾನ್ಯವಾಗಿ ಜನರು ನಂಬುದೇನಂತಂದ್ರೆ, 1 ವಯಸ್ಸಿಗೆ ಒಂದು ಉಂಗುರು ಟೈಪ್ ಅದು ಗೇರಿ ಬಂದು ಬೆಳೀತಾ ಹೋಗ್ತಾ ಇರ್ತವೆ ವರ್ಷಿಗೆ ವರ್ಷಿಗೆ. ಸೊ ಈ ಬೆಳೀತಕ್ಕಂತ ಗಾತ್ರ ಈಗ ಎಮ್ಮೆಗಳಲ್ಲಿ ಏನಾಗ್ತದೆ, ಗಟ್ಟಿಯಾಗಿ ಅವು ಕೆಳಗಡೆ ಮುಖವಾಗಿ ಬೆಳೀತಾವ ಸರ್. ಎಮ್ಮಿಗಳಲ್ಲಿ, ಬೇರೆ ನಮ್ಮ ಎತ್ತುಗಳು ಜಾನುವಾರುಗಳಲ್ಲಿ ಅವು ಉದ್ದ ಮೇಲ್ಮುಖವಾಗಿ ಬೆಳೀತಾವ ಸರ್. ಸೊ ಈ ಎಮ್ಮಿಗಳ ಬೆಳೆದಲ್ಲಿ ನಾವು ಕಟ್ ಮಾಡ್ಬೇಕಾದ್ರೆ ಅದ್ರಲ್ಲಿಂದ ಏನಾದ್ರೂ ತೊಂದರೆ ಆಗ್ತಿದ್ರೆ ಅದು ಬಂದು ಮತ್ತೆ ಹಳ್ಳಿ ದೇಹಕ್ಕೆ ಬಂದು ನಾಡ್ತಿದ್ರೆ ಚುಚ್ಚುತ್ತಿದ್ರೆ ಕಟ್ ಮಾಡ್ಬೇಕು ಸರ್. ಅದು ಎಷ್ಟು ಕಟ್ ಮಾಡ್ಬೇಕು ನಾನು ಹೇಳದೆ ಆಗಲೆ. ಮೇಲ್ಗಡೆ ಫುಲ್ ಗಟ್ಟಿ ಇರುತ್ತೆ, ಮಾಂಸ ಇರುವುದಿಲ್ಲ ಅಂತೇಳಿ. ಅದು ಎಲ್ಲಿವರೆಗೆ ಗಟ್ಟಿ ಇರುತ್ತೆ ಅಲ್ಲಿವರೆಗೆ ನಿಮಗೆ ಕಟ್ ಮಾಡಕ್ ಅವಕಾಶ ಇದೆ. ಅಂದ್ರೆ ಹೆಂಗ್ ಗುರುತಬೇಕು ಸರ್ ಗಟ್ಟದ ಇಲ್ಲಿ ಮೆತ್ತಗದ ಅಂತ? ಅದನ್ನ ನೀವು ಎಕ್ಸ್ರೇ ಮಾಡಿ ಕಂಡುಹಿಡಿಬಹುದು. ಒಂದು ಈಗ ರೈತರ ಮಟ್ಟದೊಳಗೆ ಹಳ್ಳಿಯೊಳಗೆ ಎಕ್ಸ್ರೇ ಮಾಡ್ಲಿಕ್ಕೆ ಎಕ್ಸ್ರೇ ಮಾಡಕ್ ಆಗುದಿಲ್ಲ. ಸೊ ಒಂದು ಇಂಚು ಅಷ್ಟೇ ನೀವು ನೆನ್ಪಿಟ್ಕೋಬೇಕು, ಮೇಲ್ ತುದಿಯಿಂದ ಒಂದು ಇಂಚು ಏನು ಅಂದಾಜು ಅಷ್ಟೇ ಕಟ್ ಮಾಡ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಸರ್. ಆಮೇಲೆ ನೀವು ಕಟ್ ಮಾಡೋಂಗು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂತ ಹೋಗ್ಬೇಕು. ಗ್ಯಾಪ್ ಬೀಳ್ತಾ ಇತ್ತು ಅಂತಂದ್ರೆ ಕಟ್ ಮಾಡ್ಬೋದಲ್ಲ, ಒಳಗಡೆ ಟೊಳ್ಳು ಬಂದ್ ಬಿಡುತ್ತೆ, ಅವಾಗ ಕಟ್ ಮಾಡ್ಬೋದು, ಅವಾಗ ಕಟ್ ಮಾಡ್ಬೋದು, ಮುಂದೆ ಪ್ರೋಗ್ರೆಸ್ ಮಾಡ್ಬೋದು. ಅಂದ್ರೆ ಎಲ್ಲಿ ತನಕ ನಮ್ಗೆ ಗಟ್ಟಿ ಸಿಗ್ತ ಅಲ್ಲಿ ತನಕ ಅಷ್ಟೇ ನಾವು ಕಟ್ ಮಾಡ್ಬೋದು, ಅಷ್ಟೇ ಮಾಡ್ಬೇಕು ಸರ್. ಸರಿ, ಹಂಗಂತಂದ್ರೆ ಈ ಕೊಂಬಿನೊಳಗೆ ಪ್ರಮುಖವಾಗಿ ಬರುವಂತಹ ಸಮಸ್ಯೆಗಳು ಯಾವ ಸರ್? ನಾವು ಸಾಮಾನ್ಯವಾಗಿ ನಾವು ಈ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರದಲ್ಲಿ ಸಾಮಾನ್ಯವಾಗಿ ಬರತಕ್ಕಂತ ತೊಂದರೆಗಳಂದ್ರೆ ಮುಖ್ಯವಾಗಿ ಮೂರು ಭಾಗಗಳಿಗೆ ನಾವು ನಡೆಸ್ತೀವಿ. ಮೊದಲನೇದಾಗಿ ಒಂದು ಮಾರಣಾಂತಿಕ ಕಾಯಿಲೆ ಅಥವಾ ಕ್ಯಾನ್ಸರ್ ಅಂತ ಒಂದು ಬರುತ್ತೆ, ಕೊಂಬಿನ ಕ್ಯಾನ್ಸರ್. ಕೊಂಬಿನ ಕ್ಯಾನ್ಸರ್ ಅದಕ್ಕೆ ಕೊಂಬಿನ ಕ್ಯಾನ್ಸರ್, ಕೊಂಬಿನ ಅರ್ಬುದ ರೋಗ, ಹುಳ ಆಡುವುದು, ಏನು ಕೊಳತು ಹೋಗೋದು, ಉರುಳಿಚಿ ಬೀಳೋದು ಅಂತ ಈ ತರ ಸಾಮಾನ್ಯವಾಗಿ ಜನ ಮಾತಾಡ್ತಾರೆ. ಎರಡನೇದಾಗಿ ಕೊಂಬು ಮುರಿದು ಹೋಗೋದು, ಹೊಡೆದಾಡಿ ಹತ್ತಿ ಮುರಿದು ಹೋಗ್ತದೆ ಸರ್. ಮೂರನೇದಾಗಿ ಹೊರ ಕವಚ ಏನ್ ಹೇಳಿದೀನಿ ನಾನು ಅದು ಉಚ್ಚಿ ಬೀಳೋದು ಅಥವಾ ಕಿತ್ತು ಬೀಳೋದು, ಒಳಗಡೆ ಮಾಂಸ ಖಂಡ ಮಾತ್ರ ಉಳಿತದೆ. ಈ ರೀತಿ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಮೂರು ತರದ ಸಮಸ್ಯೆಗಳು ನಾವು ನೋಡ್ತೀವಿ ಸರ್. ಒಂದೊಂದಾಗಿ ನಾವು ಚರ್ಚೆ ಮಾಡ್ಕೋತಕೊಂಡಂತ. ಈ ಮೊದಲಿಗೆ ನೀವು ಹೇಳಿದ್ರಿ ಕೊಂಬಿನ ಕ್ಯಾನ್ಸರ್ ಅಂತ, ಈ ಕೊಂಬಿ ಕ್ಯಾನ್ಸರ್ ಬಂದದ ಅಂತ ಹೇಳ್ಕೊಂಡು ನಮ್ಗೆ ಹೆಂಗ್ ಗುರುತಾಗಬೇಕು? ಸಾಮಾನ್ಯವಾಗಿ ನಾವು ಇದನ್ನ ಕೊಂಬಿನ ಕ್ಯಾನ್ಸರ್ ವಯಸ್ಕರ ಆದಂತಹ ಜಾನುವಾರುಗಳಿಗೆ ಕಾಣ್ತೀವಿ ಒಂದನೇದು. ಎರಡನೇದು ಬಿಳಿ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ, ಬಿಳಿ ಬಣ್ಣದ ಜಾನುವಾರುಗಳು. ಮೂರನೇದು ನಮ್ಮ ದೇಶಿ ದನಗಳಲ್ಲಿ ಮಾತ್ರ ನೋಡ್ತೀವಿ, ಅಂದ್ರೆ ಹೈಬ್ರಿಡ್ ಜರ್ಸಿ ಹೆಚ್ ಎಫ್ ದೇಶಿ ದನ ಅಲ್ಲ, ಅವುದರಲ್ಲಿ ನೋಡೋದಿಲ್ಲ ಸರ್. ಸರ್ ಹೇಳಿದ್ರೆ ಬಿಳಿ ಬಣ್ಣದ ಇದ್ರೊಳಗೆ ಹೆಚ್ಚಿಗೆ ಅಂತೇಳಿ, ಈ ಬಣ್ಣಕ್ಕೆ ಕ್ಯಾನ್ಸರ್ ಏನ್ ಸಂಬಂಧ? ಈಗ ಏನಂತಂದ್ರೆ ನಾವು ಹೆಚ್ಚಾಗಿ ವಯಸ್ಕರ ಮತ್ತು ಜಾನುವಾರುಗಳನ್ನ ಬಿಸಿಲಲ್ಲಿ ನಾವು ಮೇಯಿಸ್ಲಿಕ್ಕೆ ಬಿಡ್ತೀವಿ, ಬಿಸಿಲೊಳಗೆ ಕಟ್ಟಿರ್ತೀವಿ, ಉಳುಮೆಗೆ ಯೂಸ್ ಮಾಡ್ತೀವಿ. ಸೊ ಈ ಬಿಳಿ ಬಣ್ಣದ ಏನಾಗುತ್ತೆ, ನಾವು ಸನ್ಲೈಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡಿಸೋದ್ರಿಂದ ಸೂರ್ಯನ ಕಿರಣಗಳಿಂದ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಒಂದು ಇರುತ್ತೆ, ಸೊ ಅದು ಕ್ಯಾನ್ಸರ್ ಗೆ ಕಾರಣಕ್ಕಂತ ಪ್ರೂವ್ ಆಗಿದೆ. ಸೊ ಅದು ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ಸೊ ಅದಕ್ಕೆ ಸಾಧ್ಯತೆ ಅದೊಂದು ಕಂಡುಹಿಡಿಯಲಾಗಿದೆ. ಸಂಗಂದ್ರೆ ಈ ಕ್ಯಾನ್ಸರ್ ನ ಪ್ರಾರಂಭಿಕ ಲಕ್ಷಣಗಳು ಏನ? ಯಾಕಂದ್ರೆ ನಾವು ಶುರುವಿಗೆ ಅದನ್ನ ಗುರುತಿಡಿದ್ವಿ ಅಂತಂದ್ರೆ ನಿರ್ವಹಣೆ ಮಾಡೋದು ಸರಳ ಆಗುತ್ತೆ ಸರ್. ಪ್ರಾರಂಭಿಕ ಅಂತ ಲಕ್ಷಣಗಳ ಅಂತಂದ್ರೆ ಈಗಾಗಿ ಹೇಳದಂಗೆ ಹೆಚ್ಚಾನೆಚ್ಚು ಕೆಲಸ ಮಾಡತಕ್ಕಂತ ಜಾನುವಾರುಗಳಲ್ಲಿ, ಬಿಳಿ ಜಾನುವಾರುಗಳಲ್ಲಿ, ವಯಸ್ಕರಾದಂತ ಜಾನುವಾರುಗಳಲ್ಲಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದರ ಜೊತೆಗೆ ಕೊಂಬು ಯಾವಾಗ್ಲೂ ನಾವು ಬಿಳಿ ಜಾನುವಾರುಗಳಲ್ಲಿ ನಮ್ಮ ದೇಶಿ ದನಗಳಲ್ಲಿ ಮೇಲ್ಮುಖವಾಗಿ ಬೆಳೀತಾ ಇರ್ತವೆ, ಎರಡು ಸಮಾನವಾಗಿ ಮೇಲೆ ಹೋಗ್ತಾ ಇರ್ತವೆ. ಅದು ಯಾವುದೇ ಹಿಂಗೆ ಹಿಂದೆ ಹೋಗಲಿ ಮುಂದೆ ಹೋಗಲಿ ಇರೋದಿಲ್ಲ, ಬಾಜು ಹೋಗಲಿ ಇರೋದಿಲ್ಲ, ಎರಡು ಸಮಾನವಾಗಿ ಎತ್ತರಕ್ಕೆ ಸಮಾನ ಅಂತರದಲ್ಲಿ ಇರುತ್ತವೆ. ಸೊ ಯಾವ ಕ್ಯಾನ್ಸರ್ ಅಟ್ಯಾಕ್ ಆಗಿರುತ್ತೆ ಆ ಕೊಂಬು ಬುಡದಲ್ಲಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕ್ಯಾನ್ಸರ್ ಲಕ್ಷಣ ಬುಡಕ್ ಶುರು ಆಗಿಬಿಡುತ್ತೆ, ಸ್ಟಾರ್ಟ್ ಆಗುದೇ ಬುಡದಲ್ಲಿ ಸರ್. ಎಲ್ಲಿ ಅದು ಶರೀರಕ್ಕೆ ಅಟ್ಯಾಚ್ ಆಗಿರುತ್ತದೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅಲ್ಲಿ ಏನ್ ಕಾಣಿಸ್ತದೆ? ನಾವು ಅಲ್ಲಿ ಕಾಣಿಸ್ತದೆ ಅಂತಂದ್ರೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗದೆ ಅಲ್ಲಿ ಮೆತ್ತಗಾಗ್ತದೆ ಸರ್, ಬಾವು ಬರ್ತದೆ ಮತ್ತೆ ನಿಧಾನವಾಗಿ ಹಂತ ಹಂತವಾಗಿ. ಇದು ಕ್ಯಾನ್ಸರ್ ಅಂತಂದ್ರೆ ಸಡನ್ ಆಗಿ ಬರುವಂತಕ್ಕಂಥದ್ದಲ್ಲ ಸರ್. ಇದು ವಯಸ್ಸು ಹೆಚ್ಚಾದಂಗೆ ರೋಗ ತಡೆಗೆ ಶಕ್ತಿ ಕಡಿಮೆ ಆದಂಗೆ ಅದು ಜಾಸ್ತಿ ಹಾಕೊಂತ ಹೋಗ್ತದೆ. ಸೊ ಇದು ಕ್ರೋನಿಕ್ ಅಂತೀವಿ ನಾವು, ಯಾವ ತರ ಟಿಬಿ ಮನುಷ್ಯನಿಗೆ ಬರುತ್ತೆ ಕ್ರೋನಿಕ್ ಆಗಿ, ಆತರ ಇದು ಕ್ರೋನಿಕ್ ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಒಂದ್ ಕಡೆ ವಾಲುತ್ತೆ, ಕೊಂಬು ವಂಕಾಯಿ ಶುರು ಆಗ್ಬಿಡುತ್ತೆ, ಒಂದ್ ಕಡೆ ವಾಲುತ್ತೆ, ಒಂದ್ ಕಡೆ ಅದು ಸ್ಟ್ರೇಟ್ ಇರುತ್ತೆ. ಸೊ ಅದು ನೋಡಿದ ತಕ್ಷಣ ಇದು ವಾಲ್ತಾ ಇದೆ, ಏನೋ ಇಲ್ಲಿ ಸಮಸ್ಯೆ ಇದೆ, ಕೆಳಗಡೆ ಏನೋ ಬಡ್ಡಿಯಲ್ಲಿ ಹಸಿ ಹಿಡಿತಾ ಇದೆ, ದ್ರವ ರೂಪದಲ್ಲಿ ಸೋರ್ತಾ ಇದೆ. ಸೊ ಅದು ಹಿಂಗೆ ನಿರ್ಲಕ್ಷ್ಯ ವಹಿಸಿದ್ರೆ, ತೋರಿಸಲಿಲ್ಲ ಡಾಕ್ಟರ್ಗೆ ಅಥವಾ ಪಶು ವೈದ್ಯರಿಗೆ ತೋರಿಸಲಿಲ್ಲ ಅಂತಂದ್ರೆ ಅದು ಹಂಗೆ ಬೆಳೀತಾ ಬೆಳೀತಾ ದಪ್ಪ ಆಗ್ತಾ ಹೋಗ್ತದೆ. ಕೊಂಬು ದಪ್ಪ ಆಗಿಬಿಡುತ್ತೆ, ಬಡ್ಡಿ ಅಷ್ಟೇ ಸರ್. ಬಡ್ಡಿ ಜಾಗದಾಗ ಏನದು ಬುಡದಲ್ಲಿ ಇರುತ್ತೆ ಅದು ದಪ್ಪ ಹಾಕುತ್ತೆ. ಯಾಕಂತಂದ್ರೆ ಅಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ, ದುರ್ಮೋಸ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ದೊಡ್ಡದಾಗಿ ಆಗಿ ಕ್ಯಾನ್ಸರ್ ಆ ಕೋಡಿನಿಂದ ಅದ್ರ ಮೂಗಿನ ಸೊಳ್ಳೆ ಏನಿರುತ್ತೆ ಆ ಸೈಡ್ ಇಂದ ಅಲ್ಲಿಂದ ದ್ರವ ರೂಪ ಸೋರಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಕೊಂಬಿಗೆ ಮೂಗಿಗೂ ಡೈರೆಕ್ಟ್ ಕನೆಕ್ಷನ್ ಕನೆಕ್ಷನ್ ಇರ್ತದೆ ಸರ್. ಸೊ ಅಲ್ಲಿಂದ ಅದು ಸೋರಕ್ ಚಾಲು ಮಾಡಿ ಅದು ದುರ್ಮಾಂಶ ಮತ್ತು ವಾಸನೆ ಎರಡು ಬರಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಅದರದ್ದು ಊಟ ಮಾಡೋ ಶಕ್ತಿ ಕಡಿಮೆ ಆಗ್ತದೆ, ಮೂವಿನಿಂದ ಕೆಳಗೆ ಯಾವಾಗ ಮುಖ ಮಾಡಿ ಮೇವು ತಿಂತದೆ, ನೀರು ಕುಡಿತೀವಿ ಅದರಲ್ಲಿ ಸೋರು ಚಾಲು ಆಗ್ತದೆ, ಕೊಂಬು ವಾಲಕ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಮುಟ್ಟದಾಗೊಮ್ಮ ಅಳಕದಾಗೊಮ್ಮ ಅಳಿಗಾಡಕ್ ಶುರು ಮಾಡ್ತತೆ. ಬಹಳ ಹೆಚ್ಚಾದಾಗ ಈ ಕಾಲಿಫ್ಲವರ್ ನೋಡಿರಲ್ಲ ಆ ತರದ ಗ್ರಾನ್ಯೂಲ್ಸ್ ಟೈಪ್ ಸಣ್ಣ ಸಣ್ಣ ಸಣ್ಣ ಗಡ್ಡಿ ಆಗ್ಬಿಡ್ತಾವ ಆ ತರ ಚಿತ್ರ ನೀವು ಕಾಲಿಫ್ಲವರ್ ನೋಡಿದ್ರೆ ಹೆಂಗಿರುತ್ತೆ ಆ ತರ ಅದ್ರದ ಕ್ಯಾನ್ಸರ್ ಗಡ್ಡೆ ಬೆಳೆದು ಸ್ಕಿನ್ ಲಿಂದ ಹೊರಗಡೆ ಬಂದು ಪೂರ್ತಿ ಕಳಚಿ ಬೀಳುವರೆಗೂ ಹೋಗುತ್ತೆ. ಬಹಳ ಆಯ್ತು ಅದು ಹಿಂಗೆ ಹೋಗಿ ಹೋಗಿ ಒಳಗಡೆ ಬ್ರೇನ್ ಮತ್ತೆ ಸೈನಸ್ ಏನಂತೀವಿ ನಾವು ಸೊ ಅವುಗಳ ಅಟ್ಯಾಕ್ ಆಗಿ ಮರಣ ಎರಡು ಮೂರು ನಾಲ್ಕನೇ ಸ್ಟೇಜ್ ಹೋಗ್ಬಹುದು ಸರ್. ಹೋಗ್ಬಹುದು ಅಂತಂದ್ರೆ ಈಗ ಸಾಮಾನ್ಯವಾಗಿ ಮನುಷ್ಯರೊಳಗೂ ಕ್ಯಾನ್ಸರ್ ಬರ್ತಿರ್ತದೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ನಿಖರವಾದ ಕಾರಣ ಇಲ್ಲ ಅಂತ ಕೆಲವೊಂದು ಸಂಭವನೀಯ ಕಾರಣಗಳು ಹೇಳ್ತಾರೆ. ಹಂಗೆ ಈ ಜಾನುವಾರುಗಳಲ್ಲಿ ಬರುವಂತಹ ಕೊಂಬಿನ ಕ್ಯಾನ್ಸರ್ ಏನ್ ಕಾರಣಗಳು ಇರಬಹುದು? ಕಾರಣ ಒಂದು ಸರ್, ನಾವು ಈಗ ಎತ್ತುಗಳಿಗೆ ನಾವು ಉಳುಮೆಗೆ ಯೂಸ್ ಮಾಡಬೇಕಾದ್ರೆ ಕಸಿ ಮಾಡ್ತೀವಿ, ಅದು ಮಾಡಬೇಕು ಅನಿವಾರ್ಯ. ಹೌದು. ಸೊ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದರಲ್ಲಿಂದ ಅದರದ ದೇಹದ ಏನ್ ಪ್ರೊಡಕ್ಷನ್ ಅನ್ನೋದು ಇದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಅದು ಒಂದು ಕಾರಣ ಅಂತಾನು ಹೇಳ್ತಾರೆ. ಅದರಲ್ಲಿಂದ ದೇಹದಲ್ಲಿ ಹಾರ್ಮೋನ್ ಅಥವಾ ರಾಸಾಯನಿಕಗಳ ವ್ಯತ್ಯಾಸ ಆಗಿ ಇಂಬ್ಯಾಲೆನ್ಸ್ ಆಗಿ ಅದರಲ್ಲಿಂದ ಒಂದು ಕಾರಣ ಹೇಳ್ತಾರೆ. ಅಂದ್ರೆ ಇದು ಒಂದೇ ಕಾರಣಕ್ಕೆ ನಾವು ಲಿಂಕ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅದು ಒಂದು ಕಾರಣ. ಆಮೇಲೆ ಬಿಳಿ ಬಣ್ಣ ಇರೋದ್ರಿಂದ ಅದು ಒಂದೆರಡು ಕಾರಣ. ಬೇಸಿಲಲ್ಲಿ ಜಾಸ್ತಿ ಕೆಲಸ ಮಾಡೋದ್ರಿಂದ ಅದು ಮೂರನೇ ಕಾರಣ. ಆಮೇಲೆ ಈಗ ಜಾತ್ರೆಗಳದೆಲ್ಲ ಬರ್ತಾವ ಸರ್. ಜಾತ್ರೆಗಳದ್ದು ಬಂದಾಗ ಜನ ಏನ್ ಮಾಡ್ತಾರೆ, ಅದನ್ನ ಶಾರ್ಪ್ ಆಬ್ಜೆಕ್ಟ್ಸ್ ತಗೊಂಡು ಕತ್ತಿ ನೈಫ್ ತಗೊಂಡು ಅದನ್ನ ಸಾಫ್ ಮಾಡ್ತಾರೆ. ಸಾಫ್ ಮಾಡ್ತಾರೆ, ಸಾಫ್ ಮಾಡಿ ಶೈನಿಂಗ್ ಬರಂಗ್ ಮಾಡ್ತಾರೆ. ನೋಡಿದ್ರೆ ಏನಪ್ಪ ಕೋಡ್ ಎಷ್ಟು ಚಂದ ಅದ ಬಾರೆ ಅಂತ. ಅದು ಹಿಂಗ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಕಚ್ ಬೀಳುತ್ತೆ, ಕಟ್ ಬೀಳುತ್ತೆ, ಹಸಿ ಇದಕ್ಕೆ ಕಚ್ ಬೀಳುತ್ತದೆ. ಅದು ನೀವು ರೆಗ್ಯುಲರ್ ಆಗಿ ನೀವು ತಕ್ಕೊಂತ ಹೋದಂಗೆಲ್ಲ ಅದು ತೆಳಗಾಗ್ಬಿಡ್ತದೆ, ಕೋಡ್ ತೆಳಗಾಗ್ಬಿಡ್ತದೆ, ವರ್ಕ್ ಅವಚ್ಚ. ಸೊ ಅದಕ್ಕೆ ಪ್ರೊಡಕ್ಷನ್ ಕಮ್ಮಿ ಆಗ್ಬಿಡ್ತದೆ. ಸೊ ಅದರಿಂದ ಸೂರ್ಯಕಿರಣ ಪೆನೆಟ್ರೇಷನ್ ಆಗಕ್ಕೆ ಈಸಿ ಆಗ್ಬಿಡ್ತದೆ, ಚಾನ್ಸಸ್ ಆಗ ಚಾನ್ಸ್ ಅದು ಒಂದಿದೆ. ಆಮೇಲೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ವಾರ್ನಿಸ್ ಕಾರುಣಿಗೆ ಯಾವ್ದು ಹಚ್ಚಿಬಿಡ್ತಾರೆ ಸರ್. ಸೊ ಆ ಇದ್ರಲ್ಲಿ ಆಮೇಲೆ ಡಾಂಬರು ಏನೇನೋ ಪ್ರತಿಯೊಂದು ಕೆಮಿಕಲ್ಸ್ ಬೇಕಾದಷ್ಟು ಯೂಸ್ ಮಾಡ್ತಾರೆ. ಏನೋ ಹುಣ್ಣು ಮುಚ್ಚಕಾಲಿ ಏನೋ ಆಗ್ಲಿ ಜನ ಮೋಸ ಮಾಡಕ್ ಏನಾದ್ರೂ ಯೂಸ್ ಮಾಡ್ತಾರೆ. ಸೊ ಆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ದೇ ಆರ್ ಆಲ್ಸೋ ಕಾಸ್ ಫಾರ್ ದಿ ಕ್ಯಾನ್ಸರ್. ಅಂದ್ರೆ ಅವನು ಕ್ಯಾನ್ಸರ್ ಕಾರಣ ಅಂತ ಹೇಳ್ಬೋದು. ಅಂದ್ರೆ ತಾವ್ ಹೇಳೋದು ನಮ್ಮ ರೈತ ಬಂದರು ಯಾವುದೇ ಕಾರಣಕ್ಕೂ ಕೊಂಬಿಗೆ ಈ ವಾರ್ನಿಸ್ ಆಗ್ಲಿ ಪೇಂಟ್ ಆಗ್ಲಿ ಹಚ್ಚುವಂತ ಕೆಲಸ ಮಾಡಬಾರ್ದು ಸರ್. ಹಚ್ಚು ಕಡಿಮೆ ಹಂಗೆ ಇದ್ರೆ ಒಳ್ಳೇದು ಸರ್. ಅಂದ್ರೆ ಕಾರಣಗಳು ಹಂಗೆ ಅದಕ್ಕೆ ಹಾಕಿದ್ರೆ ಆಯ್ತಲ್ಲ ಸರ್, ಬೇರೆ ಬೇರೆ ಏನೋ ಡೆಕೋರೇಷನ್ ಮಾಡ್ತಾರೆ ಸರ್. ನೀವ್ ಏನ್ರ ದಾರ ಗೀರ ಮೇಲೆ ಕಟ್ಕೊಳ್ತಾರೆ, ಕಟ್ರೆ ನಡೀತದೆ ಸರ್. ಕೆಮಿಕಲ್ ರಾಸಾಯನಿಕ ಕಡಿಮೆ ಉಪಯೋಗ ಮಾಡೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅದು ಕೆಮಿಕಲ್ ಯೂಸ್ ಮಾಡಬಾರ್ದು, ವಾರ್ನಿಸ್ ಯೂಸ್ ಮಾಡಬಾರ್ದು. ಇದನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಇದು ಬಹಳ ಮುಖ್ಯ ಆಗಿರುವಂತದ್ದು. ಸರ್, ಇದರ ನಿರ್ವಹಣೆ ನಾವು ಹೆಂಗ್ ಮಾಡ್ಬೇಕಂತ ಸರ್? ಈಗ ನಾ ಈಗಾಗಲೇ ಹೇಳಿದಂತೆ ಕಾರಣಗಳು ನೋಡಿದ್ವಿ ನಾವು, ಮತ್ತೆ ಆಮೇಲೆ ಲಕ್ಷಣಗಳು ನೋಡಿದ್ವಿ. ಲಕ್ಷಣ ಮೇಲೆ ನೀವು ಕಂಡುಹಿಡಬೇಕು. ಯಾವುದೇ ರೋಗನ ನೀವು ಪ್ರಥಮ ಹಂತದಲ್ಲಿ ಕಂಡುಹಿಡಿದ್ರೆ ಅಂತಂದ್ರೆ ನಿರ್ವಹಣೆ ತುಂಬಾ ಸರಳ ಆಗ್ತದೆ. ಸೊ ಒಂದ್ ವೇಳೆ ನೀವು ಜಾಸ್ತಿ ಟೈಮ್ ಕೊಟ್ರಿ, ನಿರ್ಲಕ್ಷ್ಯ ಮಾಡಿದ್ರಿ ಅಂತಂದ್ರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ. ಸೊ ಈ ಪ್ರಥಮ ಹಂತದಲ್ಲಿ ನೀವು ಏನ್ ಮಾಡಬಹುದು ಅಂತಂದ್ರೆ, ಇಂಜೆಕ್ಷನ್ಸ್ ಇದೆ, ಆಂಟಿಬಯೋಟಿಕ್ಸ್ ಇದೆ, ಪೇನ್ ಕಿಲ್ಲರ್ಸ್ ಇದೆ, ನೋವು ನಿವಾರಕ ಔಷಧಗಳಿದೆ, ಅದು ಕೊಟ್ಟು ತಕ್ಷಣವಾಗಿ ನೀವು ಸಮೀಪ ಇರತಕ್ಕಂತ ಪಶು ಚಿಕಿತ್ಸಾಲಯ ಅಥವಾ ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದು ಶಸ್ತ್ರಚಿಕಿತ್ಸೆ ಒಂದೇ ಮಾರ್ಗ ಇದಕ್ಕೆ. ಒಂದು ಆಪರೇಷನ್ ಮಾಡಿ ಎಲ್ಲಿ ಕ್ಯಾನ್ಸರ್ ಆಗಿರ್ತದೆ ಬುಡ ಸಮೇತವಾಗಿ ನಾವು ಅದು ಗಡ್ಡೆಯನ್ನ ತೆಗೆದು ಹಾಕ್ತೀವಿ. ಸೊ ನೀವು ಪ್ರಥಮ ಹಂತದಾಗ ಬಂದ್ರೆ ನಮಗೆ ಅದು ಗಡ್ಡಿ ಪೂರ್ತಿಯಾಗಿ ತೆಗಿಯಕ್ಕೆ ಅವಕಾಶ ಇದೆ. ಅದು ಬಲಿತು ಬಲಿದು ಮತ್ತೆ ಸ್ಪ್ರೆಡ್ ಆಯ್ತು ಅಂತಂದ್ರೆ ಇದು ಬಹಳ ಕಷ್ಟ, ನಿರ್ವಹಣೆ ಮಾಡೋದು ಬಹಳ ತೊಂದರೆ ಆಗ್ತದೆ. ಮಾಡಿದಕ್ಕೂ ಮತ್ತೆ ಮಾಡಿ ಒಂದು ತಿಂಗಳು ಆರು ತಿಂಗಳಾದ್ಮೇಲೆ ಮತ್ತೆ ಬರ ಸ್ಟಾರ್ಟ್ ಮಾಡುತ್ತದೆ. ಸೊ ಪ್ರಥಮ ಹಂತದಲ್ಲೇ ಬಂದ್ರೆ ನಾವು 2 ವರ್ಷ 3 ವರ್ಷನೂ ನಾವು ನಿಮ್ಗೆ ಗ್ಯಾರಂಟಿ ಕೊಡಬಹುದು ಬರಲೇ ಬರಂಗಿಲ್ಲ ಅಂತ ನಮ್ಮ ಅನಿಸಿಕೆ. ಹೌದಲ್ಲ ಸರ್? ಅಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಲಕ್ಷಣವನ್ನು ನೋಡ್ಕೊಂಡು ಒಂದು ಪಶು ಆಸ್ಪತ್ರೆಯಲ್ಲಿ ಅಥವಾ ನಿಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರಕ್ಕಾಗಿ ಬಂದ್ರೆ ನೀವು ಅದರ ಒಂದು ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ ಅಂತ. ತಜ್ಞ ಪಶುವೈದ್ಯರಿಂದನೇ ಚಿಕಿತ್ಸೆ ಪಡ್ಕೋಬೇಕು ಸರ್. ಹೌದಲ್ಲ ಸರ್? ಸುಮ್ನೆ ಯಾವ್ದು ಸಾಧಾ ಡಾಕ್ಟರ್ರಿಂದ ಬರೀ ಒಂದು ಇಂಜೆಕ್ಷನ್, ಬರೀ ಒಂದು ಗೋಲಿಲಿಂದ 2 ದಿನ ಮಾಡಿಸಿದೆ, 3 ದಿನ ಮಾಡಿಸಿ, 1 ವಾರ ಮಾಡಿಸಿದೆ, 1 ತಿಂಗಳು ಮಾಡಿಸಿದೆ, ನಂದೇನೋ ಒಂದು ಕೆಲಸ ಇತ್ತು, ಕೆಲಸಕ್ಕಾಗಿ ಹೋಗಕ್ಕಾಗಲಿಲ್ಲ, ಈ ತರ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದು ನಮ್ದು. ಸರ್, ಈಗ ಜಾನುವಾರು ನಮ್ಮ ರೈತರಿಗೆ ಸಂಪತ್ತು. ಜಾನುವಾರು ಚಲೋ ಇದ್ರೆ ನಮ್ಮ ಒಕ್ಕಲತನ ಸರಿ ಇರ್ತದೆ ಸರ್. ಹೌದು, ಅದಕ್ಕೆ ಅವನ್ನ ನಾವು ಪ್ರೀತಿಯಿಂದ ನಮಗೆ ಹಂಗ ಆರಾಮ ಇಲ್ಲದ ನಾವು ಮಾಡ್ಕೊಳ್ತೀವಿ ಕಾಳಜಿ, ಅವ್ರ ಕಾಳಜಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸರ್, ಇನ್ನೊಂದು 2ನೇ ಸಮಸ್ಯೆ ಹೇಳಿದ್ರಿ, ಈ ಕೊಂಬು ಮುರಿಯುವುದು ಅಂತ. ಕೊಂಬು ಮುರಿತದೆ ಯಾಕಂತ ಸರ್? ಅದೇ ಸರ್ ನಾನು ಹೇಳಿದೆ, ಈಗ ಒಳಗಡೆ ಮಾಂಸ ಹೊರಗಡೆ ಕವಚ. ಸಾಮಾನ್ಯವಾಗಿ ಈಗ ಆಕ್ಸಿಡೆಂಟ್ ಅಪಘಾತ ರೋಡ್ ಆಕ್ಸಿಡೆಂಟ್ ಏನೋ ಒಂದು ಬಡಿತದ ಆಕ್ಸಿಡೆಂಟ್ ಆಗ್ತದ, ಎಷ್ಟು ಎನರ್ಜಿ ಇರ್ತದ ಅಂತಂದ್ರೆ ಅದರಲ್ಲಿ ಏನು ಬಂದ್ರು ಮುರಿತಕ್ಕಂಥ ಕಬ್ಬಿಣನೇ ಮುರಿದು ಹೋಗ್ತದೆ, ಇದು ಕೋಡ್ ಮುರಿಯೋದು ಏನು ದೊಡ್ಡ ಸರ್. ಸೊ ಅದು ಈಸಿಯಾಗಿ ಅದು ಕಟ್ ಆಗ್ತದೆ, ಚಾನ್ಸಸ್ ಇರುತ್ತೆ. ಅದು ಒಂದು. ಮತ್ತೆ ಇನ್ನೊಂದು, ಒಂದಕ್ಕೊಂದು ಜಗಳ ಆಡಿದಾಗ ಮುರಿತಕ್ಕಂಥ ಸರ್. ಆಮೇಲೆ ಯಾವುದೋ ಒಂದು ಗೋಡೆಗೆ ಗಿಡಕ್ಕೋ ತಿಕ್ಕಾಗಲಿ ಏನೋ ಆಗಲಿ ಹೋದಾಗ ಸಿಕ್ ಹಾಕೊಂಡು ಅಂತಂದ್ರೆ ಅದು ಬಿಡಿಸ್ಕೊಳಕ್ ಹೋಗ್ತಿರ್ತದೆ, ಅದೇನು ಮುರ್ಕೋಬೇಕಂತ ಏನಿರಂಗಿಲ್ಲ, ಆ ಟೈಮಿಗೂ ಅದು ಮುರಿಯೋ ಚಾನ್ಸಸ್ ಇರುತ್ತೆ ಸರ್. ಸೊ ಇವೆಲ್ಲ ನಾವು ನಿವಾರಣೆ ಮಾಡೋದು ಬಹಳ ಕಷ್ಟ, ಬಹಳ ಕಷ್ಟ ಸರ್. ಒಮ್ಮೆ ಕೋಡ್ ಮುರಿತಂತಂದ್ರೆ ಒಮ್ಮೆ ಹೋಯ್ತು ಅಂತಂದ್ರೆ ಮತ್ತೆ ಬೆಳೆದಿಲ್ಲ. ಸೊ ಮುರಿದು ಎಲ್ಲಿ ಮುರಿದಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬುಡದಲ್ಲಿ ಮುರಿದು ಗಾಯ ಇಲ್ಲ, ಸ್ಕಿನ್ ಇಂಟ್ಯಾಕ್ಟ್ ಇದೆ ಅಥವಾ ಚರ್ಮಕ್ಕೆ ಗಾಯ ಇಲ್ಲ, ಒಳಗಡೆ ಅಳಗಾಡ್ತಾ ಇದೆ ಅಂತಂದ್ರೆ, ಸೊ ಅದನ್ನ ನಾವು ಪ್ರಥಮ ಹಂತದಲ್ಲಿ ಚಿಕಿತ್ಸೆಗೆ ಸರಿಯಾಗಿ ಶಸ್ತ್ರಚಿಕಿತ್ಸರಿದ್ದ ತಜ್ಞರಿಂದ ನೀವು ಚಿಕಿತ್ಸೆ ಪಡೆದಾಗ ಅದನ್ನ ನಾವು ಕೂಡ್ಸಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಫೈಬರ್ ಗ್ಲಾಸ್ ಕ್ಯಾಸ್ಟ್ ಅಂತೀವಿ. ಕೊಂಬು ತೊಗೊಂಡೆ ಬರ್ಬೇಕು ನಿಮ್ಮ ಹತ್ರ? ಇಲ್ಲ ಸರ್, ಅದು ಇಂಟ್ಯಾಕ್ಟ್ ಇರುತ್ತೆ ಸರ್, ಹುಚ್ಚಿ ಬಿದ್ದಿರಂಗಿಲ್ಲ, ಹುಚ್ಚಿ ಬಿದ್ದಿರಂಗಿಲ್ಲ, ಅದು ಇಂಟ್ಯಾಕ್ಟ್ ಇರುತ್ತೆ, ಸ್ಕಿನ್ನಲ್ಲಿ ಗಾಯ ಇರೋದಿಲ್ಲ. ಸೊ ಅದು ಹಂಗೆ ಮುರಿದರೆ ಅದೇ ಹಂತದಲ್ಲಿ ನೀವು ತಗೊಂಡ್ಬಂದ್ರೆ ಅದನ್ನ ನಾವು ಅದೇ ತರ ಕೂಡಿಸಿ ಅದಕ್ಕೆ ಪಟ್ಟೆಯನ್ನು ಕಟ್ಟಿ ಈಗ ಕಾಲು ಮುರಿದ್ರೆ ಜಾಯಿಂಟ್ ಮಾಡ್ತೀವಿ, ಆ ರೀತಿ ಜಾಯಿಂಟ್ ಮಾಡಕ್ಕೆ ನಮಗೆ ಅವಕಾಶ ಇದೆ. ಸರ್, ಒಂದೇ ಈ ಕೊಂಬು ಮುರಿದ ಎರಡು ತುಂಡಾಗಿ ತುಂಡು ತಗೊಂಡು ನಿಮ್ಮ ಹತ್ರ ಬಂದ್ರೆ ಏನಾದ್ರು ಕೆಲಸ ಆಗ್ತದೆ? ಇಲ್ಲ ಇಲ್ಲ ಸರ್, ಅದು ಬಹಳ ತಡ ಆದ್ರೆ ಕೆಲಸ ಆಗುದಿಲ್ಲ. ಸೊ ಆ ಟೈಮಿಂಗ್ ನಾವು ಅದನ್ನ ಹಂತ ನೋಡ್ತೀವಿ ಸರ್, ಎಲ್ಲಿ ಮುರಿದೆ, ತುದಿಯಲ್ಲಿ ಮುರಿದ್ರೆ ಏನು ತೊಂದರೆ ಆಗೋದಿಲ್ಲ, ಇಂಜೆಕ್ಷನ್ ಆಂಟಿಬಯೋಟಿಕ್ ಪೇನ್ ಕಿಲ್ಲರ್ ಕೊಟ್ಟರೆ ಸಾಕಾಗುತ್ತೆ. ಸೊ ನಡು ಮಧ್ಯ ಅಥವಾ ಬೇಸಲ್ಲೇ ಮುರಿದು ಎಲ್ಲ ಉಚ್ಚಿ ಹೋಗಿ ರಕ್ತಸ್ರಾವ ಆಗ್ತೈತಂತಂದ್ರೆ ತಾವು ಪ್ರಥಮ ಹಂತದಲ್ಲಿ ಅದನ್ನ ಪಟ್ಟಿ ಕಟ್ಟಿ ಕಟ್ಕೊಂಡ್ ಬಂದು ತೋರಿಸಿದ್ರೆ ನಾವು ಅದಕ್ಕೆ ಉಳಿಸೋಂಗಿದ್ರೆ ಪಟ್ಟಿ ಕಟ್ಟಿ ಉಳಿಸ್ತೀವಿ, ಅದೇ ಕೊಂಬ ಅದೇ ಕೊಂಬ ಉಳಿಸೋದು. ಇಲ್ಲ ಅಂತಂದ್ರೆ ಇದು ಏನೋ ಆಗಂಗಿಲ್ಲ ಅಂತಂದ್ರೆ ಮತ್ತೆ ಶಸ್ತ್ರಚಿಕಿತ್ಸೆ ಬುಡ ಸಮೇತವಾಗಿ ಅದನ್ನ ಕೋಡನ್ನ ತೆಗೆದಾಕಿ ಚರ್ಮಕ್ಕೆ ಹೊಲಿಗೆ ಹಾಕ್ತೀವಿ. ಸರ್, ಯಾವಾಗ ನೀವು ಈ ಬುಡ ಸಮೇತ ಕೊಂಬನ್ನ ತೆಗಿತ್ರಿ? ಕ್ಯಾನ್ಸರ್ ಇದ್ದಾನು ತೆಗಿತೀವಿ ಅಂತಂದ್ರೆ ಇಲ್ಲೂ ಜೊತೆಗೆ ತೆಗಿತೀವಿ ಅಂತಂದ್ಮೇಲೆ ಅದ್ರ ಒಂದು ಶಕ್ತಿ ಮೇಲೆ ಅಂದ್ರೆ ನಾವು ಹೊಲದಾಗಿನ ಉಳುಮೆ ಮಾಡ್ಲಿಕ್ಕೆ ಬಿತ್ತಲಿಕ್ಕೆ ಯೂಸ್ ಮಾಡ್ತೇನೆ ಅದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ಬೋದಲ್ಲ? ಏನು ಅಂತ ತೊಂದರೆ ಇಲ್ಲ ಸರ್. ಜನರ ಏನ್ ತಿಳ್ಕೊತಾರ ಅಂತಂದ್ರೆ ಒಂದು ಏನೋ ದೇಹದಲ್ಲಿ ಹಂಗ ಹೋಯ್ತು ಅಂತಂದ್ರೆ ಮುಕ್ಕಾಯ್ತು, ಇದು ಕೆಲ್ಸಕ್ ಬರೋದಿಲ್ಲ ಆತರ ಭಾವನೆ ಇದೆ. ಬಟ್ ನಾವು ಎಷ್ಟೋ ಜನ ರೈತರು ನೋಡಿದೀವಿ, ಕೋಡ್ ಮುರಿದ್ರು ಸಹಿತ ಅಥವಾ ನಾವು ಆಪರೇಷನ್ ಮಾಡಿ ತೆಗೆದ್ರು ಸಹಿತ ಉಳುಮೆಗೆ ಯಾವುದೇ ಸಾಮರ್ಥ್ಯ ಕಡಿಮೆ ಆಗೋದಿಲ್ಲ ಅಂತ ನಾನು. ಇದನ್ನ ನಮ್ಮ ರೈತರು ಗಮನಿಸಬೇಕು ಅಂದ್ರೆ ಏನು ಸಮಸ್ಯೆ ಇಲ್ಲ, ಅದ್ರ ಶಕ್ತಿ ಮೇಲೆ ಏನು ಆಗೋದಿಲ್ಲ. ಸೊ ಇನ್ನೊಂದು ಹೇಳಿದ ಸಮಸ್ಯೆ ಏನಂತಂದ್ರೆ ಈ ಕೊಂಬಿನ ಹೊರಕವಚ ಇರೋದಿಲ್ಲ, ಅದ್ ತಂತಾನೆ ಕಿತ್ತಿ ಬರ್ತದೆ? ಕಿತ್ತಿ ತಂತಾನೆ ಬರುದಿಲ್ಲ ಸರ್. ಇದೇ ರೀತಿ ಕಾರಣಗಳಂದ್ರೆ ಅಪಘಾತ ಆಗಲಿ ಜಗಳ ಆಡದಾಗ ಆಗಲಿ, ಸೊ ಬರೀ ಹೊರಕವಚ ಏನು ನಮ್ದು ಉಗುರು ಕಿತ್ತಿ ಬರುತ್ತೆ ಆತರ ಅದ್ರದ್ದು ಹೊರಕವಚ ಕಿತ್ತಿ ಬಂದಾಗ ಹೆಚ್ಚು ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಲ್ಲಿಂದ ಹುಳಗಳು ಬಂದು ಕೂಡೋದು, ಹುಳ ಬೀಳೋದು ಅಂತ ಅಂತ ಅಂತೀವಿ. ಸೊ ಈ ಕುಡ್ಡಿ ನೊಣ ಮತ್ತೆ ಹಸಿರು ನೊಣ ಬಂದು ತತ್ತೆ ಇಡ್ತವೆ, ಅದು ಹುಳ ಆಗ್ಬಿಡ್ತದ. ಅದು ರಕ್ತ ನೋಡಿ ಅದಕ್ಕೆ ಫುಡ್ ಆಹಾರ ಆಗ್ತದೆ, ಅದು ಮಾಂಸ ಇರೋದ್ರಿಂದ. ಸೊ ಅದಕ್ಕೆ ತಾವು ತಕ್ಷಣ ತಜ್ಞ ಪಶುವೈದ್ಯರನ್ನು ತೋರಿಸಿ ಪಟ್ಟೆ ಕಟ್ಟಿ ಅದಕ್ಕೆ ಟಿಂಚರ್ ಆಯೋಡಿನ್ ಅಂತೇಳಿ ರಕ್ತ ನಿಂದಿರ್ಬೇಕು, ಹರಿಯೋದನ್ನು ನಿಂದಿರ್ಬೇಕು ಅಂತೇಳಿ ಅದು ಪಟ್ಟೆ ಕಟ್ಟಿ, ಸೊ 2 ತಿಂಗಳು ಅಥವಾ 15 ದಿನ 20 ದಿನದವರೆಗೆ ಆ ಪಟ್ಟೆಯನ್ನಿಟ್ಟು ಅದ್ರ ಮೇಲೆ ಔಷಧ ಹಾಕೊಂತ ಹೋಗಿ ಒಂದು 4 ದಿನ 5 ದಿನ ಡ್ರೆಸ್ಸಿಂಗ್ ಮಾಡಿಸಿ ಇಂಜೆಕ್ಷನ್ ಹಾಕ್ಸೋಂತ ಹೋದ್ರೆ ಅದು ಕೊಂಬು ಉಳಿತೈತೆ, ಸ್ಲೋಲಿ ಸ್ಲೋಲಿ ಬೆಳಿತೈತೆ ಕೊಂಬು. ಯಾವಾಗ್ಲೂ ಬುಡದಿಂದ ಬೆಳಿತೈತೆ, ಮೇಲಿಂದ ಬೆಳೆಯದಿಲ್ಲ ಸರ್. ಬುಡದಿಂದ ಮತ್ತೆ ಬೆಳಿಬೇಕು, ಆ ಮಾಂಸದ ಮೇಲೆ ಬೆಳ್ಕೊಂತ ಬರ್ಬೇಕು ಸರ್ ಅದು. ಸೊ ಅದು ಸಾಕಷ್ಟು ಸಮಯ ತಗೋತೆ, 2 ತಿಂಗಳು 3 ತಿಂಗಳು 4 ತಿಂಗಳವರೆಗೂ ಟೈಮ್ ತಗೋತೈತೆ. ಸೊ ಅದಕ್ಕೆ ಅಲ್ಲಿವರೆಗೆ ತಾವು ಪೇಷಂಟ್ಸ್ ಇಟ್ಕೊಂಡು ಅದನ್ನ ಕಾಯ್ಬೇಕು, ಅದನ್ನ ಮತ್ತೆ ಅದರಷ್ಟೇ ರಕ್ಷಣೆಗೂ ತಾವು ಹೋರಾಡಬೇಕು, ಅಂದಾಗ ಅದನ್ನ ಉಳಿಸಕ್ ಸಾಧ್ಯ ಅದ. ಆಮೇಲೆ ಇನ್ನೊಂದು ಈ ರೀತಿ ಕೊಂಬಿಗೆ ಸಮಸ್ಯೆ ಆದಾಗ ಎಲ್ಲದ ಜೊತೆ ಕಟ್ಟಬೇಡ ಬೇರೆ ಕಡೆ, ನಾವು ಯಾವುದೇ ಒಂದು ಆರಾಮ ಇಲ್ಲದಾಗ ಜಾನುವಾರನ್ನ ಬೇರೆಯವರಿಂದ ರಕ್ಷಣೆ ಮಾಡಬೇಕು, ಮತ್ತೆ 2 ಕಡೆ ಹಗ್ಗ ಹಚ್ಚಿ ಕಟ್ಟಬೇಕು ಸರ್. ತಿಂಡಿ ಕೊಟ್ಟಂಗಾಗಿ ಆತರ ಎಲ್ಲ ಮುಂಜಾಗ್ರತಾ ಕ್ರಮಗಳು ಅವರ ರೈತರ ಗಮನ ಹರಿಸಬೇಕು ಸರ್, ಅಂದಾಗೆ ಅದನ್ನ ಉಳಿಸಕ್ ಸಾಧ್ಯ ಇದೆ ಸರ್. ಹೌದಲ್ಲ ಸರ್. ಸರ್, ಇನ್ನೊಂದು ಈ ಟೈಮ್ನೊಳಗೆ ನಾವು ಕೊಂಬಿನ ಬಗ್ಗೆ ನಾವು ಮಾತಾಡ್ಲಿತ್ತೀವಿ ಅಂತಂದ್ಮೇಲೆ ಕೊಂಬು ಜಲ್ದಿ ಬೆಳಿಬೇಕು, ಜಲ್ದಿ ಗಟ್ಟಬೇಕು ಅಂತ, ಯಾವ ಟೈಪ್ ಆಹಾರ ಆಹಾರದೊಳಗೆ ಏನಾದ್ರು ವ್ಯತ್ಯಾಸ ಆಗುತ್ತೆ? ಆಹಾರ ಏನಿಲ್ಲ ಸರ್, ಸಾಮಾನ್ಯ ಆಹಾರ ಏನ್ ಕೊಡ್ತೀರಿ ಎಲ್ಲಾ ಜಾನುವಾರುಗಳಿಗೆ ಅದೇ ಆಹಾರ, ಒಣಮೇವು, ಹಸಿಮೇವು, ಹಿಂಡಿ, ದಾಣಿ ಮಿಶ್ರಣ, ಲವಣಾಂಶಗಳು ಎಲ್ಲಾ ರೀತಿ ಬ್ಯಾಲೆನ್ಸ್ ಫುಡ್ ಕೊಟ್ರೆ ಒಳ್ಳೇದು. ಬೇಗ ಬೆಳವಣಿಗೆ, ದೇಹದ ಬೆಳವಣಿಗೆ ಹೆಂಗಾಗುತ್ತೆ? ಕಣಕೆ ಹಸಿವಿಲ್ಲ ಹಸಿವಿಲ್ಲ ಹಂಗಲ್ಲ ಸರ್, ಬ್ಯಾಲೆನ್ಸ್ ಫುಡ್ ಕೊಡ್ಬೇಕು ಸರ್. ಅದ ಕೊಟ್ರೆ ಕಡಿಮೆ ಆಗ್ತದ ಮತ್ತೆ ಬೇಗನು ಬೆಳವಣಿಗೆ ಆಗ್ತದ ಅಂತ ಹೇಳ್ಬೋದು ಸರ್. ಇನ್ನೊಂದು ಏನಂತಂದ್ರೆ ಕರುಗಳಲ್ಲಿ ಈ ಎಚ್ಎಫ್ ಜರ್ಸಿ ಕ್ರಾಸ್ಬ್ರೀಡ್ ಇರೋದ್ರಿಂದ ಅವು ಕೆಲವೊಂದು ತಂದಿದ್ರು ಸರ್ ನಮ್ಮಲ್ಲಿ ಜಾನುವಾರುಗಳು. ಸೊ ಅವ್ರ ಏನ್ ಮಾಡ್ತಾರೆ, ಈಗ ಹೊರ ದೇಶಗಳಲ್ಲಿ ಇದು ಸಮಸ್ಯೆ ಇಲ್ಲ, ಬರೀ ನಮ್ಮ ದೇಶದಾಗ ಅಷ್ಟೇ ಅದ. ಯಾಕಂತಂದ್ರೆ ಈ ಜರ್ಸಿ ಎಚ್ಎಫ್ ಕರುಗಳಿಗೆ ಅವರು ಕೋಡಿ ಇಡೋದಿಲ್ಲ ಸರ್, ಹುಟ್ಟಿ 10 ದಿನಕ್ಕೆ ಅದನ್ನು ಸುಟ್ಟು ಹಾಕ್ಬಿಡ್ತಾರೆ, ಇದು ಮಾಡಿಬಿಡ್ತಾರೆ. ಸುಟ್ಟು ಹಾಕ್ಬಿಟ್ರೆ ಅದು ಮತ್ತೆ ಬೆಳವಣಿಗೆ ಆಗೋದಿಲ್ಲ. ಸೊ ಅದು ಆ ಜರ್ಸಿ ಎಚ್ಎಫ್ ಗೆ ಅದನ್ನ ಮಾಡ್ಕೊತ್ ಬಂದಿರೋ ಆತರ. ಬಟ್ ಅದನ್ನು ನಾವು ಈ ಜಾನುವಾರುಗಳನ್ನು ಮಾಡಬಹುದು, ಬಟ್ ಅವಶ್ಯಕತೆ ಇದ್ರೆ ಮಾಡಬಹುದು. ಬಟ್ ರೈತರು ಅದನ್ನ ಲೈಕ್ ಮಾಡೋದು ಬಿಡೋದು ಲೈಕ್ ಮಾಡೋದ್ರೆ ಸಾಮಾನ್ಯವಾಗಿ ಸೊ ರೂಢಿಯಲ್ಲಿ ಬಂದಿಲ್ಲ ಸರ್ ಅದು. ಸೊ ಇಂಟ್ರೆಸ್ಟೆಡ್ ಇದ್ದವರು ಮಾಡ್ಕೋಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಆ ಒಂದು ಸೌಲಭ್ಯ ಚಿಕಿತ್ಸೆ ಅದನ್ನು ನಾವು ಚಿಕಿತ್ಸೆ ಪದ್ಧತಿ ಇದೆ ಸರ್, ಮಾಡಬಹುದು ಮಾಡಬಹುದು ಸರ್, ಅದರಲ್ಲಿಂದ ಏನು ತೊಂದರೆ ಇಲ್ಲ. ಸೊ ಆದ್ರೆ ತಜ್ಞ ಪಶುವೈದ್ಯರಿಂದನೇ ಅದನ್ನು ಮಾಡಿಸಬೇಕಾಗ್ತದೆ. ರೈತ ಬಂದ್ರೆ ಕೇಳಿದ್ರೆ ಇದುವರೆಗೆ ಡಾಕ್ಟರ್ ಭಗವಂತಪ್ಪ ಅವರು ಜಾನುವಾರುಗಳಲ್ಲಿ ಕೊಂಬಿಗೆ ಸಂಬಂಧಿಸಿದಂತ ತೊಂದರೆಗಳು ಏನೆಲ್ಲ ಆಗ್ತವ, ಅದಕ್ಕೆ ನಾವು ಯಾವ ರೀತಿ ಕಾಳಜಿ ವಹಿಸಿದ್ರೆ ಜಾನುವಾರುಗಳಿಗೆ ಆಗುವಂತಹ ಹೆಚ್ಚಿನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಭಗವಂತಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಕಲ್ಲಿನಾಥ್ ಎಸ್ ಹಿರೇಮಠ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳೋಣ ಅಂತ. ಪಾವೆ ಎರಡು ನೋಟ, ಪಾವೆ ಎರಡು ನೋಟ, ನೀ ಭಾವಿಸುವ ಈಗ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವಪದ. ಬೀಸಾನು ಗೋದಿ ಹಸನಾದ ಹಾದಿ, ಬೀಸಾನು ಗೋದಿ ಹಸನಾದ ಹಾದಿ, ಬೀಸಾನು ಗೋದಿ ಹಸನಾದ ಹಾದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಬೀಸಾನು ಗೋದಿ ಹಸನಾಗಿ ಹಾದಿ, ಬೀಸಾನು ಗೋದಿ ಹಸನಾಗಿ ಹಾದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ. ಹಾದಿಯ ನಟ ನಡುವ ಗುಡಿಯಾದ ಗೆಳದಿ, ಹಾದಿಯ ನಟ ನಡವ ಗುಡಿಯಾದ ಗೆಳದಿ, ಗುಡಿಮುದ ದೇವರನ ಕೈದಾರ ಗೆಳದಿ, ಗುಡಿ ಮುಂದ ದೇವರನ ಕೈದಾರ ಗೆಳದಿ, ಬೀಸಾನ ಗೋದಿ ಹಸನಾದ ಹಾದಿ, ಬೀಸಾನು ಗೋದಿ ಹಸನಾದ ಹಾದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಬೀಸಾನು ಗೋದಿ. ಕೊಯ್ದು ಮಾಡರಡಗಿ ಅಡಗ್ಯಾಗ ಹಾಕರ ಗಡಗಿ, ಕೊಯ್ದು ಮಾಡರಡಗಿ ಅಡಗ್ಯಾಗ ಹಾಕರ ಗಡಗಿ, ಕೊಯ್ದು ಮಾಡರಡಗಿ ಅಡಗ್ಯಾಗ ಹಾಕರ ಗಡಗಿ, ಅಡಗಿ ಬಿಟ್ಟು ಗಡಗಿನೆ ಊಡಾರಗಳದಿ, ಅಡಗಿ ಬಿಟ್ಟು ಗಡಗಿನೆ ಊಡಾರಗಳದಿ, ಬೀಸಾನು ಗೋದಿ ಹಸನಾದ ಹಾದಿ, ಬೀಸಾನು ಗೋದಿ ಹಸನಾದ ಹಾದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಹಾದಿ ಒಳಗ ಮೂರು ಬೀದಿ ಕಲತಾವಗಳದಿ, ಬೀಸಾನು ಗೋದಿ. ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ, ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ, ದೇಶಕ್ಕಧಿಕವಾದ ವಾಸುಳ್ಳ ರಾಂಪುರ, ಖಾಸ ಬಕ್ಕಪ್ಪಯ್ಯ ಖಾಸ ಬಕ್ಕಪ್ಪಯ್ಯ ಹಿ ಖಾಸ ಬಕ್ಕಪ್ಪಯ್ಯ ಹಿಂಗ ಹೇಳ್ಯಾರ ಗೆಳದಿ, ಖಾಸ ಬಕ್ಕಪ್ಪಯ್ಯ ಹಿಂಗ ಹೇಳ್ಯಾರ ಗೆಳದಿ,

ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿದೆ.